ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬರುತ್ತೆ. ಚಳಿಗಾಲದಲ್ಲಿ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೆ ಈ ಪ್ರೌಢ ಕೀಟಗಳು ಕಣರಂಧ್ರವನ್ನ ಮಾಡಿ ಹೊರಗಡೆ ಬರುತ್ತೆ. ಇದಕ್ಕೆ ನಾವು ಹಾರಾಟದ ಕಾಲಗಳು ಅಂತ ಹೇಳ್ತೀವಿ. ಅಂದ್ರೆ ಈ ಹಾರಾಟದ ಕಾಲವನ್ನ ನಾವು ಯಾವಾಗಲೂ ಮನಸ್ಸಲ್ಲಿ ನೆನ್ಪಿಟ್ಕೋಬೇಕು. ಮತ್ತೆ ಈ ಕೀಟಕ್ಕೆ ಇಷ್ಟವಾಗಿರುವಂತದಂದ್ರೆ ಪ್ರಖರವಾದ ಬೆಳಕು ಮತ್ತು ಹೆಚ್ಚು ಉಷ್ಣತೆಯ ಹವಾಮಾನವನ್ನ ಈ ಕೀಟ ಇಷ್ಟಪಡುತ್ತೆ. ಅಂದ್ರೆ ಅದರ ಚಟುವಟಿಕೆ ತುರುಕಾಗಿರುತ್ತೆ. ಈ ಕೀಟಗಳ ಚಟುವಟಿಕೆ ತುಂಬಾ ತುರುಕಾಗಿರುತ್ತೆ. ಮಳೆ ನಿಂತು ಮೇಲೆ ಸಾಮಾನ್ಯವಾಗಿ ಸೆಪ್ಟೆಂಬರ್ ನಂತರದಲ್ಲಿ ಇದರ ಚಳಿಗಾಲದ ಹಾರಾಟ ಕಾಲ ಶುರುವಾಗುತ್ತೆ. ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೂ ಚಟುವಟಿಕೆ ಜಾಸ್ತಿ ಇರುತ್ತೆ. ಈ ಪ್ರತಿ ಒಂದು ಹೆಣ್ಣು ಹುಳು ಅದರ ಜೀವಿತಾವಧಿಯಲ್ಲಿ ಸರಾಸರಿ 100 ಮೊಟ್ಟೆ ಇಡುವಷ್ಟು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಇದು ಮೊಟ್ಟೆಯನ್ನ ಎಲ್ಲಿ ಇಡುತ್ತಪ್ಪ ಅಂದ್ರೆ ಅದು ದಪ್ಪ ಬರಂಬೆಗಳ ಮತ್ತೆ ಮುಖ್ಯ ಕಾಂಡದ ತೊಗಟೆಯ ಕಂದುಗೊಂದಲ್ಲಿ ಮೊಟ್ಟೆಯನ್ನ ಇಡುತ್ತೆ. ಅಂದ್ರೆ ಅದು ನಮ್ಮ ಕಣ್ಣಿಗೆ ಅಷ್ಟು ಸುಲಭವಾಗಿ ಕಾಣಲ್ಲ. ಅದು ಮರಿ ಹುಳು ಆಗಿ ಆ ತೊಗಟೆ ಕೆಳಭಾಗದಲ್ಲೇನೆ ಕೊರಿತಾ ಬರುತ್ತೆ. ಒಮ್ಮೆ ಅದು ಸ್ವಲ್ಪ ದೊಡ್ಡದಾದ್ಮೇಲೆ 1-1.5 ತಿಂಗಳಲ್ಲಿ ಈ ಮರಿ ಹುಳು ಏನಿದೆ ಅದು ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿ ಮುಖ್ಯ ಕಾಂಡವನ್ನ ಸುರಂಗಗಳನ್ನ ಮಾಡಿ ಒಳಗಡೆ ನಾಶ ಮಾಡ್ತಾ ಬರುತ್ತೆ. ಅದರ ಹಿಕ್ಕಿಯಿಂದ ಗಟ್ಟಿಯಾಗಿ ಆ ಸುರಂಗಗಳನ್ನ ತುಂಬಲ್ಪಡುತ್ತೆ. ಸಾಮಾನ್ಯವಾಗಿ 6 ತಿಂಗಳಲ್ಲಿ ಕೋಶಾವಸ್ಥೆಗೆ ಹೋಗಿ ಮತ್ತೆ ಅದು ನಮಗೆ ಪ್ರೌಢ ಕೀಟವಾಗಿ ಹೊರಗಡೆ ಬರುತ್ತೆ. ಈ ರೀತಿ 6-10 ತಿಂಗಳವರೆಗೂ ಅದು ಅದರ ಜೀವನ ಚಕ್ರವನ್ನ ಮುಗಿಸಿ ಪುನಃ ಹೊರಗಡೆ ಬರುವಷ್ಟು ಸಾಮರ್ಥ್ಯವನ್ನ ಇದು ಹೊಂದಿರುತ್ತೆ. ಈ ಸುರಂಗ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಕಾಂಡದಲ್ಲಿ ಆಹಾರ ಮತ್ತೆ ನೀರು ಪೋಷಕಾಂಶ ಪೂರೈಕೆ ಮಾಡುವ ಚಾನೆಲ್ಸ್ ಇರುತ್ತೆ. ಅದು ಕುಂಠಿತವಾಗಿ ಫುಲ್ ಬ್ಲಾಕ್ ಆಗಿರೋದ್ರಿಂದ ಈ ಗಿಡಗಳ ಬೆಳವಣಿಗೆ ಕಡಿಮೆ ಆಗ್ತಾ ಬರುತ್ತೆ. ಗಿಡಗಳು ಸಂಪೂರ್ಣವಾಗಿ ತೊರಗು ಹೋಗುತ್ತೆ. ಮತ್ತೆ ಸಣ್ಣ ಗಿಡಗಳು ಸ್ವಲ್ಪ ಬೇಗ ಸಾಯುವ ಸ್ಥಿತಿಗೆ ಹೋಗುತ್ತೆ. ದೊಡ್ಡ ಗಿಡಗಳಿಗೆ ಕೀಟದ ಹಾವಳಿಯನ್ನು ಸ್ವಲ್ಪ 1-3 ವರ್ಷದವರೆಗೆ ತಡೆಯುವಷ್ಟು ಸಾಮರ್ಥ್ಯ ಇರುತ್ತೆ. ಅಂದ್ರೆ ಈ ಬಿಳಿ ಕಾಂಡ ಕೊರಕ ಕೀಟದ ಒಂದು ಹಾವಳಿ ಬೇರ್ಗೂ ಕೂಡ ವ್ಯಾಪಿಸುವ ಸಾಧ್ಯತೆ ಇರುತ್ತಾ? ಹೌದು ಸರ್, ಬೇರ್ವರೆಗೂ ಸಹ ಅದು ಒಮ್ಮೊಮ್ಮೆ ಮುಟ್ಟುವ ಸಾಧ್ಯತೆ ಇರುತ್ತದೆ. ಕಾಫಿ ಗಿಡಗಳಿಗೆ ಈ ಬಿಳಿ ಕಾಂಡ ಕೊರಕ ಕೀಟದ ಹಾವಳಿ ಆಗಿದೆ ಅಂತ ಹೇಗೆ ಪತ್ತೆ ಹಚ್ಚಬಹುದು, ಗುರುತಿಸಬಹುದು ಅಂತೀರಿ? ಇದು ಸಾಮಾನ್ಯವಾಗಿ ಎಲ್ಲಾ ಗಿಡಗಳು ಒಂದೇ ಹೂಮಳೆ ಎಲ್ಲ ಆದ್ಮೇಲೆ ಒಂದೇ ಸಮ ಕಾಣ್ತಾ ಇರುತ್ತೆ, ಹಸಿರಾಗಿರುತ್ತೆ. ಹೂಮಳೆ ಮತ್ತೆ ಅಥವಾ ಮಳೆಗಾಲದ ನಂತರದಲ್ಲಿ ಏನಾಗುತ್ತೆ, ಈ ಕೀಟ ಬಾಧಿತ ಗಿಡಗಳು ಸ್ವಲ್ಪ ತೊರಗಿರೋ ತರ ನಮಗೆ ಗೊತ್ತಾಗುತ್ತೆ. ಮತ್ತೆ ಎಲೆಗಳು ಮಂಕಾಗಿರುತ್ತೆ, ತುದಿ ಎಲೆಗಳು ಸಣ್ಣ ಆಗಿರುತ್ತೆ, ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಅದು ಮೊದಲು ಸಾಮಾನ್ಯವಾಗಿ ಯಾವುದೇ ಒಂದು ಕೀಟ ಆಗ್ಲಿ ರೋಗ ಆಗ್ಲಿ ಕಂಡು ಬಂದಾಗ ಹಳದಿ ಬಣ್ಣಕ್ಕೆ ತಿರುಗಿರುವುದು ಮುಖ್ಯವಾಗಿ ಗೊತ್ತಾಗುತ್ತೆ. ಅದರಲ್ಲಿ ಈ ಬಿಳಿ ಕಾಂಡ ಕೊರಕದ ಹಾವಳಿಯಿಂದ ಬಾಧಿತವಾಗಿರುವ ಗಿಡಗಳೇನಾಗಿರುತ್ತೆ, ತುದಿ ಎಲೆಗಳೆಲ್ಲ ಸಣ್ಣ ಆಗಿರುತ್ತೆ. ಮತ್ತೆ ವಿಶೇಷವಾಗಿ ಈ ರೆಂಬೆ ತುದಿಗಳಲ್ಲಿ ಎಲೆಗಳೆಲ್ಲ ಬಾಕೊಂಡಿರುತ್ತೆ. ಮತ್ತೆ ಕೀಟ ಪೀಡಿತ ಗಿಡಗಳ ಮುಖ್ಯ ಕಾಂಡ ಮೇನ್ ಏನಿರುತ್ತೆ ಅದರ ಮೇಲೆ ಉಂಗುರಾಕಾರದ ಸುತ್ತುಗಳು ನಮಗೆ ಕಂಡು ಬರುತ್ತೆ. ಒಂದು ರಿಂಗ್ ರೀತಿಯಲ್ಲಿ ನಾವು ರಿಡ್ಜಸ್ ಅಂತಾನು ಹೇಳ್ತೀವಿ, ಆ ರೀತಿಯ ಉಂಗುರಾಕಾರದ ಒಂದು ಸುತ್ತು ನಮಗೆ ಕಾಣಿಸುತ್ತೆ. ಮತ್ತೆ ಏನಾದ್ರೂ ಗಿಡವನ್ನ ಎಳಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈಸಿಯಾಗಿ ಅದು ಬರುವಷ್ಟು ಸೊರಗೋಗಿರುತ್ತೆ. ಈ ರೀತಿ ನೋಡಿ ಮುಂಚಿತವಾಗಿ ಗುರುತಿಸಬಹುದು. ಅಂದ್ರೆ ತೊಗಟೆ ಒಂದ್ ರೀತಿ ಉಬ್ಬದ ರೀತಿಯಲ್ಲಿ ಕಾಣುತ್ತಾ? ಹೌದು ಸರ್, ಉಬ್ಬಿ ಎಲ್ಲಿ ಒಳಗೆ ಹೋಗಿರುತ್ತೆ. ಈಗ ನಮಗೆ ಹೇಗೆ ಒಂದು ಗಾಯವಾದಾಗ ನಮ್ಮ ಚರ್ಮ ಪುನಃ ಒಂದು ರಿಜಿನೇಟ್ ಆಗಿ ಬೆಳೆಯುತ್ತಲ್ವ, ಅದೇ ರೀತಿ ಈ ಗಿಡದ್ದು ಮತ್ತೆ ಆ ಸಂಘರ್ಷ ಗಿಡ ಮತ್ತೆ ಕೀಟದ ಇದರಲ್ಲಿ ಅದು ಉಬ್ಬಿರುವ ರೀತಿ ಬೆಳವಣಿಗೆ ಆಗಿದೆ. ಈಗ ನಮ್ಮಲ್ಲಿ ರೋಬಸ್ಟ ಕಾಫಿ ಇದೆ, ಅರೇಬಿಕಾ ಕಾಫಿ ಇದೆ, ಯಾವ ವಿಧದ ಒಂದು ಕಾಫಿಗೆ ಇದು ಹೆಚ್ಚಾಗಿ ಬರುತ್ತೆ ಅಂತೀರಿ? ಸರ್, ಜಾಸ್ತಿ ನಮಗೆ ಕಂಡು ಬರ್ತಿರೋದು ಅರೇಬಿಕಾ ಕಾಫಿ ಗಿಡದಲ್ಲಿ. ರೋಬಸ್ಟದಲ್ಲೂ ಬರುತ್ತೆ, ಬಟ್ ಅದರಲ್ಲಿ ಸ್ವಲ್ಪ ಅದು ಗಿಡಗಳೇ ರೋಬಸ್ಟವಾಗಿರೋದ್ರಿಂದ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಿ ಅದರ ಹಾವಳಿ ಕಮ್ಮಿ ಇರುತ್ತೆ. ಅಂದ್ರೆ ಅರೇಬಿಕಾವನ್ನ ಇದು ಹೆಚ್ಚು ಇಷ್ಟಪಡುತ್ತೆ ಅಂತೀರಿ? ಹೌದು ಹೌದು, ಅಂದ್ರೆ ಇದರ ಹಾವಳಿಯ ಪ್ರಮಾಣ ಸ್ವಲ್ಪ ರೋಬಸ್ಟದಲ್ಲಿ ಕಡಿಮೆ ಆಗಿರುತ್ತೆ. ಅಂದ್ರೆ ಇದಕ್ಕೆ ಕಾಫಿ ಅಲ್ದಲೆ ಬೇರೆ ಆಶ್ರಯ ಗಿಡಗಳು ಕೂಡ ಇದಾವ? ಸರ್, ಅಷ್ಟು ಮಟ್ಟಕ್ಕೆ ಇದು ಕಂಡು ಬಂದಿಲ್ಲ. ಏನಂದ್ರೆ ಕಟ್ ಮಾಡಿರುವ ಗಿಡಗಳಲ್ಲಿ ಮಾತ್ರ ಕಾಣಿಸುತ್ತೆ, ಇಲ್ಲ ಅಂದ್ರೆ ಕಾಫಿಯಲ್ಲೇ ಜೀವಂತ ಗಿಡಗಳಲ್ಲಿ ಜಾಸ್ತಿ ನಮಗೆ ಕಂಡು ಬಂದಿರೋದು. ಅಂದ್ರೆ ಎಳೆ ಗಿಡಗಳಲ್ಲಿ ಅಷ್ಟು ಕಂಡು ಬರಲ್ಲ ಅಂತೀರ? ಒಂಥರ ಕಾಂಡ ಸ್ವಲ್ಪ ದಪ್ಪ ಆಗಿರ್ಬೇಕು ಅಂತೀರ? ಹಾ ಸರ್, ಸ್ವಲ್ಪ ತುಂಬಾ ಅಂತ ಅಲ್ಲ, ಹವಾಮಾನ ವೈಪರೀತ್ಯದಿಂದ ಈಗ ಒಂದು 2-3 ವರ್ಷ ಗಿಡಗಳು ಅದರಲ್ಲಿ ಸಹ ಎಲ್ಲೆಲ್ಲೋ ಒಮ್ಮೊಮ್ಮೆ ಕಾಣಿಸ್ತಾ ಇರುತ್ತೆ. ಅಂದ್ರೆ ತೀವ್ರವಾದಂತ ಒಂದು ಹಾವಳಿ ಇದ್ದಾಗ ಇಡೀ ಗಿಡನೇ ಒಣಗೋಗುತ್ತೆ. ಹೌದು ಹೌದು. ಅಂದ್ರೆ ಇದ್ರ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗುತ್ತೆ ಅಂತೀರಾ? ಹೌದು ಸರ್, ಮುಖ್ಯವಾಗಿ ಮೊದಲು ಅದನ್ನ ನೀವು ಕೇಳಿದ ಹಾಗೆ ಗುರುತಿಸಿರೋದು ತುಂಬಾ ಮುಖ್ಯ ಆಗುತ್ತೆ. ತೋಟದಲ್ಲಿ ನಮಗೆ ಕೀಟಬಾಧಿತ ಗಿಡಗಳನ್ನ ಫಸ್ಟ್ ಗುರುತಿಸೋದು ತುಂಬಾ ಮುಖ್ಯ. ಈಗಿನ ನುರಿತ ಕೆಲಸಗಾರರ ಅಭಾವದಿಂದ ಸರಿಯಾಗಿ ಗುರುತಿಸಲಿಕ್ಕೆ ಕಷ್ಟ ಆಗಿ ತುಂಬಾ ಜನ ಮತ್ತೆ ಸಮಯಕ್ಕೆ ಸರಿಯಾಗಿ ತೋಟದಲ್ಲಿ ಕೆಲಸಗಳನ್ನ ಅವರು ಹಮ್ಮಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮತ್ತೆ ಎಲ್ಲೋ ಒಂದು ಕಡೆ ಇಳಿಮುಖವಾಗ್ತಾ ಇದೆ ನೆರಳಿನ ಪ್ರಮಾಣ, ಮತ್ತೆ ನೆಗ್ಲೆಕ್ಟೆಡ್ ಎಸ್ಟೇಟ್ಸ್ ಅಂತ ಹೇಳಿದ್ರೆ ಯಾರು ಇಲ್ಲ ತುಂಬಾ ಕೆಲವೊಂದು ಎಸ್ಟೇಟ್ಸ್ ಗಳಲ್ಲಿ. ಈ ರೀತಿ ಆಗ್ತಾ ಇರೋದ್ರಿಂದ ಆ ಕೀಟದ ಸಾಂದ್ರತೆ ಸ್ವಲ್ಪ ಹೆಚ್ಚಾಗಿದೆ. ಹಾಗಾಗಿ ಮೊದಲನೆಯದು ತುಂಬಾ ಮುಖ್ಯ ಅಂದ್ರೆ ಕೀಟಬಾಧಿತ ಗಿಡಗಳನ್ನ ಗುರುತಿಸೋದು. ಆ ಕೀಟಬಾಧಿತ ಗಿಡಗಳನ್ನ ಗುರುತಿಸಿ ಅದನ್ನ ಹುಡುಕಿಟ್ಕೋಬೇಕು ಸರ್, ನಾವೊಂದು ಮಾರ್ಕ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ನಮಗೆ ತುಂಬಾ ಒಂದು ಮುಖ್ಯವಾದದ್ದು ಏನಂದ್ರೆ ಎರಡು ಹಾರಾಟದ ಕಾಲ ಏನ್ ಹೇಳಿದ್ರೆ ಬೇಸಿಗೆ ಹಾರಾಟದ ಕಾಲ ಮತ್ತೆ ಚಳಿಗಾಲದ ಹಾರಾಟದ ಕಾಲ, ಆ ಹಾರಾಟದ ಕಾಲದ ಮುಂಚಿತವಾಗಿ ಈಗ ಮಾರ್ಚ್ ಅಲ್ಲಿ ಮತ್ತೆ ಸೆಪ್ಟೆಂಬರ್ ಕೊನೆ ವಾರದೊಳಗೆ ಕೀಟಬಾಧಿತ ಗಿಡಗಳನ್ನ ಅಳತೆ ಆಗಿರೋಂತ ಗಿಡಗಳು ಬಾಡಿರೋದು ಅಂತದಗಳನ್ನ ನಾವು ಗಿಡಗಳನ್ನ ಆದಷ್ಟು ಹುಡುಕಿ ಕಿತ್ತು ನಾಶ ಮಾಡಬೇಕು. ಅದು ಬೇರಿನೊರೆಗೆ ವ್ಯಾಪ್ತಿದೆಯಾ ಅಂತ ಹೇಳಿ ನಾವೊಂದು ಕ್ರಾಸ್ ಕಟ್ ಮಾಡಿ ನೋಡಬಹುದು, ಕಾಲರ್ ಪ್ರೂನಿಂಗ್ ಅಂತ ಹೇಳ್ತೀವಿ. ಅದು ಮಾಡಿ ನೋಡುವಾಗ ಅದು ಬೇರುಗಳನ್ನು ವ್ಯಾಪಿಸಿದ್ರೆ ಅದನ್ನ ಗಿಡ ಸಮೇತ ಕೀಳ್ಬೇಕು ನಾವು. ಈಗ ಬೇರೆವರೆಗೂ ವ್ಯಾಪಿಸಿಲ್ಲ ಅಂತ ಅಂದ್ರೆ ಅದನ್ನ ಅಲ್ಲಿಗೆ ಕ್ರಾಸ್ ಕಟ್ ಮಾಡಿ ಕಾಲರ್ ಪ್ರೂನಿಂಗ್ ಮಾಡಿ ಬಿಡೋದ್ರಿಂದ ಮತ್ತೆ ಅದರಲ್ಲಿ ಒಂದು ಚಿಗುರು ಬಂದು ಆ ಗಿಡ ರಿಜೆನೇಟ್ ಆಗುತ್ತೆ. ಇಲ್ಲ ಅಂತ ಆದ್ರೆ ಗಿಡಗಳನ್ನ ಅವತ್ತೇ ಸುಟ್ಟಾಕ್ಬೇಕು, ಆದಷ್ಟು ನಾಶ ಮಾಡಬೇಕು ಇಂತ ಗಿಡಗಳನ್ನ. ಇಲ್ಲ ನಾವು ಬಳಸ್ತೀವಿ ತುಂಬಾ ಇದೆ ಅಂತ ಆದ್ರೆ ಒಂದ್ 10 ದಿನ ನೀರಿನಲ್ಲಿ ಮುಳುಗ್ಸಿಟ್ಟು ಆ ಹಂತಗಳೆಲ್ಲ ಸತ್ ಮೇಲೆ ಮತ್ತೆ ನಾವು ಕೀಟ ಪೀಡಿತ ಗಿಡಗಳೇನಿದೆ ಅದನ್ನ ಬಳಸ್ಬೇಕು. ಆದಷ್ಟು ಬಾಧಿತ ಗಿಡಗಳನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಹುಡುಕಿ ತೆಗಿಬೇಕು. ಮತ್ತೆ ಇನ್ನೊಂದು ಮುಖ್ಯವಾದ ಒಂದು ಕ್ರಮ ಇದೆ ಸರ್, ಈ ಕಾಂಡವನ್ನ ಪಟ್ಟಿಯಿಂದ ಸುತ್ತೋದು ಅಂತ ನಾವ್ ಹೇಳ್ತೀವಿ. ಏನು ಈ ಕೀಟಬಾಧಿತ ಗಿಡಗಳಿದೆ ಶಂಕಿತ ಗಿಡಗಳು ಅಂದ್ರೆ ಇದರಲ್ಲಿ ಒಮ್ಮೊಮ್ಮೆ ನಮಗೆ ಕೀಟಬಾಧಿತೆಯಿಂದ ಇದು ಒಳಗಡೆ ಇದೆಯಾ ಇಲ್ವಾ ಅಂತ ಹೇಳಿ ನಮಗೆ ಕೆಲವೊಮ್ಮೆ ಸಂಶಯ ಮೂಡೋದು ಸಹಜ. ಅವಾಗ ಏನಾಗುತ್ತೆ ನಮ್ಗೆ ಈಗ ಸಾಮಾನ್ಯವಾಗಿ ಕ್ರಾಪ್ ಇರೋದ್ರಿಂದ ಅದನ್ನ ತೆಗಿಲಿಕ್ಕೆ ಮನ್ಸಾಗಲ್ಲ, ಆಮೇಲೆ ತೆಗಿಯೋಣ ಅಂತ ಅನ್ಕೊಂತೀವಿ. ಅಷ್ಟೊತ್ತಿಗೆ ಏನಾಗುತ್ತೆ ಈ ಆರಾಟದ ಕಾಲ ಇರೋದ್ರಿಂದ ಕೀಟಗಳು ಹೊರಗಡೆ ಬಂದು ಮತ್ತೆ ಅಲ್ಲೇ ಸುತ್ತಮುತ್ತ ಎಲ್ಲೋ ಒಳ್ಳೆ ಆರೋಗ್ಯವಂತ ಗಿಡಗಳಿಗೆ ಮೊಟ್ಟೆ ಇಡುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇದನ್ನ ತಡೆಗಟ್ಟಲಿಕ್ಕೆ ನಾನ್ ಓವನ್ ಪಟ್ಟಿ ಅಂತ ಹೇಳಿ ಒಂದು ಪಟ್ಟಿ ಸಿಗುತ್ತೆ ಸರ್, 5 ಮೀಟರ್ ರೋಲ್. ಈ ನಾನ್ ಓವನ್ ಪಟ್ಟಿಯಿಂದ ಗಿಡಗಳನ್ನ ಕೆಳಗೆಯಿಂದ ಮೇಲೆವರೆಗೆ ಕ್ರಾಸ್ ಆಗಿ ಸುತ್ತೋದ್ರಿಂದ ಈ ಕೀಟ ಒಳಗಡೆನೆ ಸತ್ತೋಗಿರುತ್ತೆ. ಹಾರಾಟದ ಕಾಲದಲ್ಲಿ ಹೊರಗಡೆ ಬರ್ಲಿಕ್ಕೆ ಟ್ರೈ ಮಾಡುತ್ತಿಲ್ಲ, ಅದು ಒಳಗಡೆನೆ ಸತ್ತು ಹೊರಗಡೆ ಬರಲ್ಲ. ಈ ಸುರುಳಿ ಸುರುಳಿಯಾಗಿ ನಾವು ಎಲ್ಲೂ ಜಾಗ ಬಿಡದಂತೆ ಸುತ್ತಬೇಕು. ನಾನು ಓವನ್ ಪಟ್ಟಿಯಿಂದ ಸುರುಳಿ ಸುರುಳಿಯಾಗಿ ಜಾಗ ಬಿಡದೆ ಕೀಟಬಾಧಿತ ಗಿಡಗಳಿಗೆ ಮಾತ್ರ, ಆಗ ಆ ಪ್ರೌಢ ಕೀಟ ಬಾಧಿತ ಗಿಡಗಳಿಂದ ಹೊರಗಡೆ ಬರಕ್ ಆಗ್ದೇನೆ ಅಲ್ಲೇ ಆ ರಂಧ್ರಗಳಲ್ಲಿ ಒಳಗಡೆನೆ ಸತ್ತೋಗಿರುತ್ತೆ. ಇದರಿಂದ ಏನಾಗತ್ತಂದ್ರೆ ನಮಗೆ ಎರಡು ಒಂದು ಉಪಯೋಗ ಇದೆ. ಒಂದು ಕೀಟ ಸಾಂದ್ರತೆಯನ್ನ ಕಮ್ಮಿ ಮಾಡೋದು, ನಾವು ಅಲ್ಲೇ ಸತ್ತೋಗುತ್ತೆ ಅದು ಹೊರಗಡೆ ಬರೋದಲ್ಲ ತಡಿತೀವಿ. ಇನ್ನೊಂದೇನಂದ್ರೆ ನಮಗೆ ಡೌಟ್ ಇರುವಂತ ಗಿಡಗಳು ಕೆಲವೊಮ್ಮೆ ಒಂದು ಲಾರ್ವಾ ಇತ್ತು ಅಥವಾ ಎರಡು ಲಾರ್ವಾ ಇತ್ತು, ಕೆಲವೊಮ್ಮೆ ಸ್ವಾಭಾವಿಕವಾಗಿ ಲಾರ್ವಾಗಳು ಒಳಗೆ ಸಾಯುವ ಸಾಧ್ಯತೆನೂ ಇರುತ್ತೆ. ಅಂತ ಟೈಮಲ್ಲಿ ಗಿಡಗಳ ಚೇತರಿಕೆ ಇರುತ್ತೆ. ತಾನಾಗೆ ಗಿಡಗಳು ಚೇತರಿಸ್ಕೊಳ್ಳೋದ್ರಿಂದ ಈಗ ಮತ್ತೆ ನಾವು ಗಿಡ ಕಿತ್ತು ಬೆಳೆಸಿ 3-4 ವರ್ಷ ಏನು ವೇಸ್ಟ್ ಆಗ್ತಿತ್ತು ಅದನ್ನು ಸಹ ನಾವು ಅವಾಯ್ಡ್ ಮಾಡ್ತೀವಿ. ಅಂದ್ರೆ ಈಗ ನಾನು ಓವನ್ ಪಟ್ಟಿ ಅಂತ ತಾವ್ ಹೇಳಿದ್ರಿ, ಹೌದು ಸರ್, ಇದನ್ನ ಯಾವ ಕಾಲದಲ್ಲಿ ಸುತ್ತಬೇಕಾಗತ್ತೆ ಸರ್? ಇದು ಈಗ ಸೆಪ್ಟೆಂಬರ್ ಎಂಡ್ ಅಲ್ಲಿ ನಾವು ಏನು ಕೀಟಬಾಧಿತ ಗಿಡಗಳನ್ನ ಹುಡುಕ್ತೀವಿ ಅವಾಗ ಒಮ್ಮೆ ಸುತ್ತಬಹುದು. ಇನ್ನೊಂದು ಬೇಸಿಗೆ ಹಾರಾಟ ಕಾಲದಲ್ಲಿ ಏಪ್ರಿಲ್ ಅಲ್ಲಿ ಸುತ್ತಬಹುದು, ಎರಡು ಬಾರಿ ಈ ಕ್ರಮವನ್ನ ಅನುಸರಿಸಬಹುದು. ಇದು ಕೀಟಬಾಧಿತ ಗಿಡಗಳಿಗೆ ಮಾತ್ರ. ಅಂದ್ರೆ ಹಾರಾಟ ಕಾಲಕ್ಕಿಂತ ಮುಂಚೆ ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ? ಹೌದು ಸರ್, ಮುಂಚಿತವಾಗಿ ನಾವು ಶುರು ಮಾಡಿ ಮಾಡ್ಬಿಡ್ಬೇಕು. ಈ ನಾನು ಓವನ್ ಪಟ್ಟಿ ಅಂತ ಹೇಳಿದ್ರಲ್ಲ, ತಾವು ಎಲ್ಲಿ ಸಿಗುತ್ತೆ ಇದು ಸರ್? ಇದು ಕಾಫಿ ಬೋರ್ಡ್ ನ ಇದರಲ್ಲಿ ಬಂದು ಕೇಳಿದ್ರೆ ಅದ್ರದ್ದು ಕೆಲವೊಂದು ಅಡ್ರೆಸ್ ಇದೆ, ಆ ಅಡ್ರೆಸ್ ಅಲ್ಲಿ ಅವರು ತಗೋಬಹುದು. ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ತಾವು ತಿಳಿಸಿದ್ದು ನೆರಳು ನಿರ್ವಹಣೆ ಏರುಪೇರಾದ್ರೂ ಕೂಡ ಈ ಕೀಟದ ಹಾವಳಿ ಹೆಚ್ಚಾಗುತ್ತೆ ಅಂತ. ಹೌದು ಸರ್. ಆ ನೆರಳು ನಿರ್ವಹಣೆಯನ್ನ ಹೇಗ್ ಮಾಡ್ಬೇಕಾಗತ್ತೆ ಈ ಕಾಫಿ ಬಿಳಿ ಕಾಂಡ ಕೊರಕದ ಕೀಟದ ನಿಯಂತ್ರಣಕ್ಕೆ? ಸರ್, ಎರಡು ಹಂತದ ನಾವು ಈಗ ನೋಡಿದಾಗೆ ಅರಿಬವನ್ನ ಕಾಫಿಯನ್ನ ನಾವು ಶೇಕಡಾ 60% ನೆರಳನ್ನ ಕಾಪಾಡ್ಕೊಳ್ಳಿಕ್ಕೆ ಹೇಳ್ತೀವಿ. ಅದರಲ್ಲಿ ಎರಡು ಹಂತದ ನೆರಳು ಬಹಳ ಮುಖ್ಯ. ಎರಡು ಹಂತ ಅಂದ್ರೆ ಮಿಶ್ರ ಜಾತಿಯ ನೆರಳಿನ ಮರಗಳು ಏನಿದೆ ಅದು ಮೇಲ್ಭಾಗದಲ್ಲಿ ಇರುತ್ತೆ, ಮತ್ತೆ ಇನ್ನೊಂದು ಹಂತ ಅಂದ್ರೆ ತಾತ್ಕಾಲಿಕ ನೆರಳು, ಈಗ ಹಾಲ್ವಾಣ ಅಂತ ಕರೀತಾರೆ, ಆ ರೀತಿಯ ಮರಗಳನ್ನು ಸಹ ನಾವು ಹೆಚ್ಚಾಗಿ ಬೆಳೆಸ್ತಾ ಹೋಗ್ತೇವೆ. ಅಂದ್ರೆ ಎರಡ್ ಸಾಲಿಗೆ ಒಂದು 4 ಗಿಡ ಇದೆ ಅಂದ್ರೆ ಅಲ್ಲಿ ಒಂದು ಹಾಲ್ವಾಣ ಹಾಕೋದು, ಈ ರೀತಿ ನಾವು ಹೆಚ್ಚಾಗಿ ಗಿಡಗಳನ್ನ ಬೆಳೆಸ್ಬೇಕು. ಮತ್ತೆ ನಾವು ಇನ್ನೊಂದು ಯಾವುದೇ ಒಂದು ನೆರಳಿನ ಮರ ಕಪಾತು ಅಂತೂ ಈ ಹಾರಾಟದ ಕಾಲದಲ್ಲಿ ನಾವು ಮಾಡಬಾರ್ದು, ಬೇಸಿಗೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಸಾಮಾನ್ಯವಾಗಿ ಜನ ಸಿಗ್ತಾರೆ ಅಂತ ನಾವು ಹೋಗ್ತೀವಿ, ಇದರಲ್ಲಿ ನಾವು ಅವಾಯ್ಡ್ ಮಾಡಬೇಕು. ಮೇ ಮತ್ತೆ ಜೂನ್ ಸ್ವಲ್ಪ ಮಳೆ ಬರೋಕೆ ಮುಂಚಿತವಾಗಿ ಮಾಡಿದ್ರೆ ಚಿಗುರು ಬಂದು ಮತ್ತೆ ಸರಿ ಹೋಗುತ್ತೆ. ಅಂದ್ರೆ ವಾತಾವರಣ ಸ್ವಲ್ಪ ತಂಪಾದಾಗ ಮಾಡೋದು ಒಳ್ಳೇದು ಅಂತೀರಿ? ಹೌದು ಸರ್, ಇಲ್ಲ ಅಂದ್ರೆ ಏನಾಗುತ್ತೆ, ಈ ಬಿಸಿಲಿನ ತಾಪಮಾನ ಹೆಚ್ಚಾದಂಗೆ ಹೆಚ್ಚು ಬೆಳಕು ನೇರವಾಗಿ ಗಿಡದ ಮೇಲೆ ಬೀಳಕ್ಕೆ, ಅವಾಗ ಎಲ್ಲಿ ಹೆಚ್ಚು ಬೆಳಕಿದೆ ಈ ಕೀಟ ಬಂದು ಮೊಟ್ಟೆ ಇಡ್ಲಿಕ್ಕೆ ಸಹಾಯ ಮಾಡ್ಕೊಡ್ತಾ ಆಗುತ್ತೆ. ಏಕಜಾತಿಯ ನೆರಳನ್ನ ಆದಷ್ಟು ಮರಗಳನ್ನ ಬೆಳೆಸಬಾರದು, ಯಾಕೆ ಅಂದ್ರೆ ತೋಟದ ಸೂಕ್ಷ್ಮ ವಾತಾವರಣ ಅಂತ ಏನ್ ಹೇಳ್ತೀವಿ ಮೈಕ್ರೋಕ್ಲೈಮ್, ಅದು ವ್ಯತ್ಯಾಸ ಆಗ್ತಾ ಬರುತ್ತೆ, ಉಷ್ಣಾಂಶ ಹೆಚ್ಚಾಗುತ್ತೆ. ಹಾಗಾಗಿ ಆದಷ್ಟು ಮಿಶ್ರ ಜಾತಿಯ ಮರಗಳನ್ನ ನಾವು ಹೆಚ್ಚಾಗಿ ಬೆಳೆಸ್ಕೊಂಡು, ಮತ್ತೆ ಈ ತಾತ್ಕಾಲಿಕ ನೆರಳು ಏನಿದೆ ಹಾಲುವಾಣ ಅದು ಅಂಬ್ರೆಲಾ ತರ, ಅದೊಂದು ಛತ್ರಿ ಆಕಾರದಲ್ಲಿ ಇರುತ್ತೆ. ನಮಗೆ ಯಾವಾಗ ನೆರಳಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅಂತ ಫೀಲ್ ಆಗುತ್ತೆ ಅವಾಗ ನಾವು ಮಳೆ ಬರುವ ಸ್ವಲ್ಪ ಮುಂಚೆ ಅದನ್ನ ನೀಟಾಗಿ ಕಪಾತನ್ನ ಮಾಡ್ಕೋಬಹುದು. ಅಂದ್ರೆ ಈ ನೆತ್ತಿ ಬಿಡಿಸೋದು ಅಂತ ಕೂಡ ಹೇಳ್ತಾ ಇರ್ತೀವಿ ಕೆಲವು ಸಂದರ್ಭದಲ್ಲಿ ಗಿಡದಲ್ಲಿ, ಆ ನೆತ್ತಿಗೂ ಕೂಡ ಹೆಚ್ಚು ಬಿಸಿಲು ಬೀಳದಂತೆ ನೋಡ್ಕೋಬೇಕಾಗತ್ತೆ ಈ ಕಾಫಿ ಬಿಳಿ ಕಾಂಡ ಕೊರಕ ಕೀಟದ ನಿಯಂತ್ರಣಕ್ಕೆ. ಹೌದು, ಏನಂದ್ರೆ 12 ನಂತರದಲ್ಲಿ ನೇರವಾಗಿ ಈಗ ಪ್ರಖರವಾದ ಬೆಳಕು ಕಾಂಡದ ಮೇಲೆ ಬೀಳಕ್ ಶುರುವಾಗುತ್ತೆ ಕ್ರಾಸ್ ಆಗಿ, ಅವಾಗ ಈ ಕಾಲ್ವಾಣ ಅಂತ ಏನ್ ಹೇಳ್ತೀವಿ ಅದು ಹೆಚ್ಚು ಇದ್ರೆ ಅದನ್ನ ತಡೆಗಟ್ಟುತ್ತೆ. ಮಧ್ಯಾಹ್ನದ ಒಂದು ನೇರ ಬಿಸಿಲು ಏನಿದೆ ಅದು ಬೀಳೋದು ಸ್ವಲ್ಪ ತಡೆಗಟ್ಟುತ್ತೆ. ಈ ಮುಂಜಾಗ್ರತಾ ಕ್ರಮಗಳಲ್ಲಿ ನಾವು ನೆರಳಿನ ನಿರ್ವಹಣೆಯನ್ನ ವಹಿಸ್ತೇನೆ, ತುಂಬಾ ಒಂದು ಈ ಕೀಟವನ್ನ ಹತೋಟಿ ಮಾಡಕ್ಕೆ ಸಹಾಯ ಆಗುತ್ತೆ. ಇದಲ್ದಲನೆ ಸರ್, ನಾವು ಆರೋಗ್ಯಕರ ಗಿಡಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಇನ್ನೊಂದು 2-3 ಸುಲಭ ಉಪಾಯ ಇದೆ ಸರ್. ನಾನು ಅವಾಗೆ ತಿಳಿಸಿದಂಗೆ ತೊಗಟೆಯ ಕಂದು ಗೊಂದುಗಳಲ್ಲಿ ಈ ಕೀಟ ಮೊಟ್ಟೆ ಇಡುತ್ತೆ, ಮತ್ತೆ ಇದಕ್ಕೆ ತುಂಬಾ ಪ್ರಿಯವಾಗಿರೋದು ಎಲ್ಲೆಲ್ಲಿ ಪ್ರಖರವಾದ ಬಿಸಿಲಿದೆ ಹೌದೌದು ಅಂತ ಕಡೆ ಇದು ಬರುತ್ತೆ. ಹಾಗಾಗಿ ನಾವು ತೆಂಗಿನ ನಾರಿನ ಕೈಗವಸದಿಂದ ಮುಖ್ಯ ಕಾಂಡ ಮತ್ತು ದಪ್ಪ ರೆಂಬೆಗಳ ತೊಗಟೆಯನ್ನ ಉಜ್ಜಿ ನಯಗೊಳಿಸಬಹುದು, ಹಾಗೂ ಯಾವುದೇ ತರಹದ ಹರಿತವಾದ ಉಪಕರಣಗಳನ್ನು ನಾವು ಬಳಸಬಾರದು, ಮೆಟಲ್ ಇರ್ಬೋದು ಅದೆಲ್ಲ ಬಳಸಬಾರದು, ಇದರಿಂದ ಗಿಡಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ. ಆದಷ್ಟು ತೆಂಗಿನ ನಾರಿನ ಕೈಗವಸದಿಂದ ಏನಿರುತ್ತೆ ಅಥವಾ ತೆಂಗಿನ ನಾರಿನ ಉರಿ ಅದನ್ನ ನಾವು ಉಜ್ಜಿ ನಯಗೊಳಿಸಬಹುದು, ಇದರಿಂದ ಅದು ಮೊಟ್ಟೆ ಇಡ್ಲಿಕ್ಕೆ ಎಲ್ಲೂ ಜಾಗ ಇರಲ್ಲ, ಹಾಗಾಗಿ ಅವಾಯ್ಡ್ ಮಾಡಬಹುದು. ಇದನ್ನ ಏಪ್ರಿಲ್ ಮತ್ತೆ ಅಕ್ಟೋಬರ್ ತಿಂಗಳೊಳಗೆ ಮಾಡಿ ಆದಷ್ಟು ಮುಕ್ತಿರಬೇಕು, ಮತ್ತೆ 2 ಮಾಡಿದ್ರೆ ಸಾಕು, ಯಾಕೆಂದ್ರೆ ಅಷ್ಟು ಬೇಗ ತೊಗಟೆಯ ಮೇಲೆ ಬೆಳೆಯಲ್ಲ, ಹಾಗಾಗಿ ಇದು ಉತ್ತಮವಾಗಿರುತ್ತೆ. ಇವಾಗ ಎಲ್ಲಾ ಕಡೆನೂ ಮಾಡಬಹುದಾ ಅಂತ ಪ್ರಶ್ನೆ, ಸಡನ್ ಆಗಿ ಎಲ್ಲಾ ಕಡೆ ಮಾಡ್ಲಿಕ್ಕೆ ಈಗ ಲೇಬರ್ ಎಲ್ಲ ಕಾರ್ಮಿಕರ ಸಮಸ್ಯೆ ಇದೆ. ಆದ್ರೆ ಇವಾಗ ಅಲ್ಲಿ ಎಲ್ಲೋ ಮರ ಕೊಟ್ಟಿರ್ತೀರಾ, ಆ ವರ್ಷದಲ್ಲಿ ಮರ ತೆಗ್ದಿರ್ತಾರೆ, ಸಡನ್ ಆಗಿ ಅಲ್ಲಿ ನಮಗೆ ನೆರಳನ್ನ ಕೊಡ್ಲಿಕ್ಕೆ ಆಗಲ್ಲ, ಗಿಡ ಬೆಳೆಸಲಿಕ್ಕೆ ಆಗಲ್ಲ, ಅಂತ ಕಡೆ ಮಾಡಬಹುದು. ಮತ್ತೆ ಎಲ್ಲೆಲ್ಲಿ ಸಾಧ್ಯತೆ ಇದೆ, ನೆಗ್ಲೆಕ್ಟೆಡ್ ಎಸ್ಟೇಟ್ ಇದೆ, ಮತ್ತೆ ಕೆಲವೊಂದು ಬ್ಲಾಕ್ಸ್ ಅಲ್ಲಿ ಯಾವಾಗ್ಲೂ ಬಂದೇ ಬರುತ್ತೆ ಏನ್ ಮಾಡಿದ್ರು ನೈಬರ್ಸ್ ಸರಿ ಏನು ಮಾಡ್ತಾ ಇಲ್ಲ ಅಂತ ಕಡೆ ಎಲ್ಲ ಅವರು ಪ್ಲಾನ್ ಮಾಡಿ ಈ ರೀತಿಯ ಬಡ್ಡೆ ಉಜ್ಜೋದು ಅಂತ ನಾವು ಏನ್ ಹೇಳ್ತೀವಿ ತೊಗಟೆ ಉಜ್ಜೋದು, ಇದು ತುಂಬಾ ಉಪಯುಕ್ತವಾಗಿರುತ್ತೆ. ಅಂದ್ರೆ ಸಡಿಲವಾದ ತೊಗಟೆಯನ್ನ ತೆಗೆದು ಅದ್ ನಯವಾಗಿ ಉಜ್ಜಿ ಸಮನಾಗಿ ಮಾಡ್ಬೇಕಾಗತ್ತೆ ಕಾಂಡದ ಮೇಲ್ಮೈಯನ್ನ. ಹೌದು ಸರ್, ಹೌದು. ಮತ್ತೆ ಏನಾದ್ರು ಹಚ್ಚಬೇಕಾಗತ್ತೆ ಅದಕ್ಕೆ ಏನಾದ್ರು ಅದು ಸಮನಾಗಿರೋ ರೀತಿಯಲ್ಲಿ? ಇಲ್ಲ, ಇದು ಒಂದೇ ಮಾಡಿದ್ರೆ ಸಾಕು. ಇನ್ನು ಒಂದು ಕ್ರಮ ಇದೆ, ನೀವು ಹೇಳಿದಾಗೆ ಸುಣ್ಣದ ದ್ರಾವಣದ ಲೇಪನ ಅಂತ ನಾವು ಹೇಳ್ತೀವಿ. ಇದೇನಂದ್ರೆ 10% ಸುಣ್ಣದ ದ್ರಾವಣವನ್ನ 200 ನೀರಿಗೆ 20 ಸುಣ್ಣವನ್ನ ಬೆರೆಸ್ಬೇಕಾಗುತ್ತೆ. ಚಿಪ್ ಸುಣ್ಣ ಅಂತ ಸಿಗುತ್ತೆ, ಸ್ಪ್ರೇ ಲೈಮ್ ಅಂತ ಏನ್ ಹೇಳ್ತೀವಿ ಇದು, ಆ ಸುಣ್ಣವನ್ನ ನಾವು ತಗೋಬೇಕು. 20 ಸುಣ್ಣವನ್ನ 200 ನೀರಿಗೆ 200 DDL ಸೆವಿಕಾಲ್ ಅಂತ ಲಿಕ್ವಿಡ್ ಸೆವಿಕಾಲ್ ಸಿಗುತ್ತೆ, ಆ ಸೆವಿಕಾಲ್ ಅನ್ನ ನೀಟಾಗಿ ಮಿಕ್ಸ್ ಮಾಡಿ ಪೇಂಟ್ ಬ್ರಷ್ ಇರುತ್ತಲ್ಲ ಆ ಪೇಂಟ್ ಬ್ರಷ್ ನ ಉಪಯೋಗಿಸಿಕೊಂಡು ಮುಖ್ಯ ಕಾಂಡ ಮತ್ತು ದಪ್ಪ ರೆಂಬೆಗಳಿಗೆ ಕುಂಚದಿಂದ ಹಚ್ಚಬಹುದು. ನೀಟಾಗಿ ಇದು ಹಚ್ಚೋದ್ರಿಂದ ತೊಗಟೆಯಲ್ಲಿರುವ ತಂದುಗೊಂದು ಎಲ್ಲ ಮುಚ್ಚಿ ಅಲ್ಲಿ ಮೊಟ್ಟೆ ಇಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇದು ಸಹ ಉತ್ತಮವಾದ ರಕ್ಷಣೆಯನ್ನ ಕೊಡುತ್ತೆ. ಇದು ಕೂಡ ಮುಂಜಾಗ್ರತಾ ಕ್ರಮ ಅಂತ ಹೇಳಬಹುದು. ಹೌದು, ವರ್ಷಕ್ಕೊಮ್ಮೆ ಸಾಮಾನ್ಯವಾಗಿ ಅಕ್ಟೋಬರ್ 2ನೇ ವಾರದಲ್ಲಿ ನಮಗೆ ಮಳೆಯ ಪ್ರಮಾಣ ಕಡಿಮೆ ಆಗಿರುತ್ತೆ. ಆ ಸಮಯದಲ್ಲಿ ಮಾಡೋದು ತುಂಬಾ ಉತ್ತಮ, ಯಾಕೆಂದ್ರೆ ಈಗ ನಾವು ಅಕ್ಟೋಬರ್ ಅಲ್ಲಿ ಮಾಡಿದ್ರೆ ಏಪ್ರಿಲ್ ಅಲ್ಲೂ ಸಹ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಏಪ್ರಿಲ್ ಅಲ್ಲಿ ಲೇಪಿಸುವ ಅವಶ್ಯಕತೆ ಬರಲ್ಲ. ಮತ್ತೆ ನೀವು ನಾನ್ ಓವನ್ ಒಂದು ಕ್ಲಾತ್ ಅಂತ ಹೇಳಿದ್ರಿ, ಪಟ್ಟಿ ಅಂತ. ಹೌದು, ಅದನ್ನ ಮುಖ್ಯವಾಗಿ ನಮಗೆ ಯಾವ್ಯಾವ ಶಂಕಿತ ಗಿಡಗಳಿರ್ತವೆ ಇಲ್ಲಿ ಬಿಳಿ ಕಾಂಡಕೊರಕದ ಹಾವಳಿ ಇದ್ರೂ ಇರ್ಬೋದು ಅಂತ, ಅದರ ಮುಖ್ಯ ರೆಂಬೆ ಮತ್ತೆ ಪ್ರಾಥಮಿಕ ರೆಂಬೆಗಳಿಗೆ ಕಟ್ಟಿದ್ರು ಸಾಕಾಗತ್ತಾ? ಅದು ಅಷ್ಟೇ ಸಾಕು. ಸುತ್ತಬೇಕು, ಸುತ್ತಬೇಕು. ಎಲ್ಲಿ ಸುರುಳಿ ಆಕಾರದಲ್ಲಿ ಎಲ್ಲಿ ಜಾಗ ಬಿಡದೆ ಅವರು ಕೆಳಗಿಂದ ಸುತ್ತಾ ಹೋಗಬೇಕು. ಅದು ಒಂದು ಮುಖ್ಯವಾದ ಕ್ರಮ ಅಂತ ಹೇಳಬಹುದು. ಹೌದು ಸರ್, ಅದು ಕೀಟಬಾಧಿತ ಗಿಡಗಳಿಗೆ. ಈ ಎರಡು ಕ್ರಮಗಳು ಏನಿತ್ತು, ತೆಂಗಿನ ನಾರಿನ ಕೈಗವಚದಿಂದ ಉದ್ದುದು ಮತ್ತೆ ಸುಣ್ಣದ ದ್ರಾವಣದಲ್ಲಿ, ಈ ಎರಡು ಏನಿದೆ ಅದು ನಮಗೆ ಆರೋಗ್ಯಕರ ಗಿಡಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಒಂದು ಸುಲಭವಾದ ವಿಧಾನಗಳು ಈ ಎರಡು. ಏನಾಗ್ತಿದೆ ಅಂದ್ರೆ ಸರ್, ಇವಾಗ ಯಾವಾಗ ಮಳೆ ಬರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಹೌದೌದು. ಈಗ ರಾಸಾಯನಿಕ ಕ್ರಮವನ್ನ ನಾವು ಸಿಂಪಡಿಸೋದು ಲಾಸ್ಟ್ ಆಪ್ಷನ್ ಅಲ್ಲಿ ಇಟ್ಕೊಂಡಿರ್ತೀವಿ. ಅದು ಒಂದು ಕ್ರಮ ನಮ್ಮ ಸಮಗ್ರ ನಿರ್ವಹಣೆಗಳಲ್ಲಿ. ಹೌದು, ಕೀಟಾಕರ್ಷಕ ಬಲೆಗಳು ಅಂತ ನಾವು ಬಳಸ್ಕೊಳ್ತಾ ಇರ್ತೀವಿ ಕೀಟ ನಿರ್ವಹಣೆಯಲ್ಲಿ. ಹೌದು, ಈ ಬಿಳಿ ಕಾಂಡಕೊರಕದ ನಿರ್ವಹಣೆಯಲ್ಲೂ ಅಂತ ಬಲೆಗಳನ್ನ ಬಳಸ್ಕೋಬಹುದ? ಹೌದು ಸರ್, ಅದು ಮೋಹಕ ಲಿಂಗಾಕರ್ಷಕ ಬಲೆಗಳು ಇದಕ್ಕೂ ಸಹ ಇದೆ. ನಾವು ಕ್ರಾಸ್ ವೇನ್ ಫೆರಮೋನ್ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ. ಈ ಬಿಳಿ ಕಾಂಡ ಕೊರಕಕ್ಕೆ ಅದು ಎಕರೆಗೆ 10 ಹಾರಾಟದ ಕಾಲದಲ್ಲಿ ಮುಖ್ಯವಾಗಿ ಹಾಕ್ಬೇಕಾಗತ್ತೆ, ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಮತ್ತೆ ಈಗ ನಾವು ಸೆಪ್ಟೆಂಬರ್ ಎಂಡ್ ಅಲ್ಲೇ ಸ್ಟಾರ್ಟ್ ಮಾಡಬಹುದು. ಡಿಸೆಂಬರ್ ವರೆಗೂ ಈ ಒಂದು ಮೋಹಕ ಬಲೆಗಳನ್ನ ನಾವು ತೋಟದಲ್ಲಿ ಅಳವಡಿಸಿಕೊಳ್ಬಹುದು. ಅಂದ್ರೆ ಅವನ್ನ ಗಿಡಗಳಿಗೆ ಕಟ್ಟಬೇಕಾಗತ್ತ? ಹೌದು ಸರ್, 5-6 ಒಂದು ಕೋಲನ್ನ ಇಟ್ಟು ಕಟ್ಟಬೇಕಾಗುತ್ತೆ. ಅದರಲ್ಲಿ ಮೋಹಕ ವಸ್ತು ಇರುತ್ತೆ, ಮೋಹಕ ಬಲೆ ಇರುತ್ತೆ, ಆ ಲಿಂಗಾಕರ್ಷಕ ಬಲೆ ಅಂತ ಹೇಳ್ತೀವಿ ಫೆರಮೋನ್ ಟ್ರ್ಯಾಪ್ ಅಂತ, ಅದನ್ನ ನಾವು ಕಟ್ಟಬೇಕು. ಆ ಬೋರ್ಡ್ ಅಲ್ಲಿ ಗಮ್ಮು ಇರುತ್ತೆ, ಅಟ್ರಾಕ್ಟ್ ಆಗಿರುವ ಹುಳು ಗಮ್ಮಿಗೆ ಬಂದು ಸಿಗಾಕೊಂಡು ಅಲ್ಲಿ ಸತ್ತೋಗುತ್ತೆ. ಅಂದ್ರೆ ಇದು ಮುಖ್ಯವಾಗಿ ಪ್ರೌಢ ದುಂಬಿಗಳನ್ನ ಆಕರ್ಷಣೆ ಮಾಡೋದಕ್ಕೆ ಬಳಸ್ಕೋಬಹುದು ಇದನ್ನ. ಹೌದು ಸರ್, ಹೌದು. ಅಂದ್ರೆ ಅವು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದಾ ಕೀಟಗಳು? ಇಲ್ಲಿ ಕೊಡುವುದು ಮೇಲ್ ಫೆರಮೋನ್ ಅಂತ ಹೇಳ್ತೀವಿ, ಗಂಡು ಹುಳಗಳ ಒಂದು ಫೆರಮೋನ್ ಅನ್ನ ಸಿಂಥೆಸಿಸ್ ಮಾಡಿ ಇಟ್ಟಿರ್ತೀವಿ. ಅವಾಗ ಹೆಚ್ಚು ಹೆಣ್ಣು ಹುಳುಗಳು ಬಂದು ಆಕರ್ಷಣೆ ಆಗಿ ಇಲ್ಲಿ ಆ ಟ್ರ್ಯಾಪಿಗೆ ಬಂದು ಬೀಳುತ್ತೆ. ಅಂದ್ರೆ ಹಾರಾಟ ಕಾಲದಲ್ಲಿ ಗಂಡು ಕೀಟಗಳ ಜೊತೆಗೆ ಸಂಯೋಗ ಹೊಂದಲೇನೆ ಸತ್ತೋಗ್ಬಿಡ್ತವೆ. ಹೌದು ಸರ್, ಬಂದಲ್ಲಿ ಬೀಳುತ್ತೆ. ಕೆಲವೊಮ್ಮೆ ಈ ಹೆಣ್ಣು ಹುಳುಗಳು ಬಂದು ಅಲ್ಲಿ ಫೆರಮೋನ್ ರಿಲೀಸ್ ಮಾಡೋದ್ರಿಂದ ಅಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಗಂಡು ಹುಳುಗಳು ಸಹ ಬಂದು ಬೀಳೋ ಸಾಧ್ಯತೆಗಳು ಇರುತ್ತೆ. ಒಟ್ಟಾರೆ ಆ ಕೀಟಗಳ ಸಂತಾನ ನಿಯಂತ್ರಣ ಆಗುತ್ತೆ ಇದರಿಂದ. ಹೌದು ಸರ್, ಕೀಟ ಸಾಂದ್ರತೆಯನ್ನ ಕಡಿಮೆ ಮಾಡ್ಲಿಕ್ಕೆ ಮಾನಿಟರಿಂಗ್ ಟೂಲ್ ಅಂತ ಹೇಳ್ತೀವಿ, ಅದನ್ನ ಗುರುತಿಸಲಿಕ್ಕೆ ಈ ಪಟ್ಟೆಯಲ್ಲಿ ಇಲ್ಲ ಎಷ್ಟಿರಬಹುದು ಅಂತ ನಾವು ಇಂತಹ ಮೋಹಕ ಲಿಂಗಾಕರ್ಷಕ ಬಲೆಗಳನ್ನ ಉಪಯೋಗಿಸಬಹುದು. ಎಕರೆಗೆ 10 ನಾವು ತೋಟದಲ್ಲಿ ಅಳವಡಿಸ್ತೀವಿ. ಅಂದ್ರೆ ಆರ್ಥಿಕ ಹಾನಿಯ ಮಟ್ಟ ಅಂತ ನಾವು ಹೇಳ್ತೀವಲ್ಲ, ಅದನ್ನು ಕೂಡ ಒಂದು ಅಂದಾಜು ಮಾಡಬಹುದು ಇದರಿಂದ. ಅದಕ್ಕೂ ಒಂದು ನಮಗೆ ಅಳತೆಗೋಲು ಇದು ಅಂತ ಹೇಳ್ಬೋದು. ಹೌದು ಸರ್, ಅಳತೆಗೋಲಾಗಿ ನಾವು ಉಪಯೋಗಿಸ್ತೀವಿ. ಮತ್ತೆ ಕೊನೆಯದಾಗಿ ರಾಸಾಯನಿಕ ವಿಧಾನವನ್ನ ಬಳಸ್ಕೋಬೇಕು ಅಂತ ತಾವು ಹೇಳಿದ್ರಿ, ಏನು ರಾಸಾಯನಿಕ ಕ್ರಮ ಅನುಸರಿಸಬಹುದು ಅಂತೀರಿ ಅನಿವಾರ್ಯ ಆದಾಗ? ಸರ್, ಅನಿವಾರ್ಯ ಆದಾಗ ನಾವು 400 mg ಅಂತ ಒಂದು ಕೀಟನಾಶಕ ಇದೆ ಸರ್, ಅದನ್ನ ಬರೇ ಮುಖ್ಯ ಕಾಂಡ ಮತ್ತೆ ದಪ್ಪರೆಂಬೆಗೆ ಮಾತ್ರ ನಾವು ಒಂದು ಅಂಟು ದ್ರಾವಣದೊಂದಿಗೆ ಬೆರೆಸಿ ಸಿಂಪಡಿಸಬೇಕಾಗತ್ತೆ. ಯಾಕೆಂದ್ರೆ ಈ ಸಮಯದಲ್ಲಿ ನಮಗೆ ಕಾಫಿ ಕಾಯಿ ಇರೋದ್ರಿಂದ ಬಹಳ ಮುಂಜಾಗ್ರತಾ ಕ್ರಮವನ್ನ ವಹಿಸಿ ಮುಖ್ಯ ಕಾಂಡ ಮತ್ತೆ ದಪ್ಪರೆಂಬೆಗೆ ಮಾತ್ರ ಸಿಂಪಡಿಸಿ ಅದರ ಪ್ರಯೋಜನವನ್ನ ಪಡಿಬಹುದು. ಅಂದ್ರೆ ಈ ಸಿಂಪಡಣೆಯನ್ನ ಯಾವ ಕಾಲದಲ್ಲಿ ಕೈಗೊಂಡ್ರೆ ಒಳ್ಳೇದು ಅಂತೀರಿ? ಸರ್, ಅಕ್ಟೋಬರ್ ಮಧ್ಯಭಾಗದಲ್ಲಿ ಕೈಗೊಂಡ್ರೆ ಒಳ್ಳೇದು. ಅಲ್ಲಿ ಬೇಸಿಗೆ ಹಾರಾಟದಲ್ಲಿ ಸಮಯ ಏಪ್ರಿಲ್ ಮಧ್ಯಭಾಗದ ಏಪ್ರಿಲ್ 15 ಮತ್ತೆ ಈಗ ಅಕ್ಟೋಬರ್ 15 ಈ ಟೈಮಲ್ಲಿ ಹಾರ್ವೆಸ್ಟಿಂಗ್ ಗೆ ಮತ್ತೆ ಇದಕ್ಕೆ ಯಾವುದೇ ಒಂದು ಸ್ಪ್ರೇ ನಾವು ತಗೊಳ್ಳುವಾಗ 1.5-2 ಮುಂಚಿತವಾಗಿ ಆ ಸ್ಪ್ರೇಯನ್ನ ಕೈಗೊಂಡಿರಬೇಕು. ಕಾಫಿ ಏನು ನಾವು ಕುಯ್ಲು ಮಾಡ್ತೀವಿ, ಹೌದು, ಆ ಕುಯ್ಲು ಮಾಡುವ ಸಮಯಕ್ಕೆ 1.5 ಅದು ಅಲ್ಲಿ ಗ್ಯಾಪ್ ಇರಬೇಕು. ಒಟ್ಟಾರೆ ಈ ಕಾಫಿ ಬಿಳಿ ಕಾಂಡಕೋರಕ ಕೀಟದ ನಿಯಂತ್ರಣದಲ್ಲಿ ಏನೇನು ಅಂಶಗಳನ್ನ ನಮ್ಮ ರೈತರು ಗಮನಿಸಬೇಕು ಅಂತೀರಿ? ಸರ್, ಮುಖ್ಯವಾಗಿ ಇದರ ಹಾರಾಟದ ಕಾಲವನ್ನ ನೆನಪಿಟ್ಕೋಬೇಕು. ನಾವು ಎರಡು ಹಾರಾಟದ ಕಾಲ, ಬೇಸಿಗೆ ಹಾರಾಟ ಕಾಲ ಏಪ್ರಿಲ್ ಮೇ ತಿಂಗಳಲ್ಲಿ ಬರುತ್ತೆ, ಚಳಿಗಾಲದಲ್ಲಿ ಹಾರಾಟದ ಕಾಲ ಬಂದು ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೆ ಇರುತ್ತೆ ಮುಖ್ಯವಾಗಿ. ಮತ್ತೆ ಇದು ಮೊಟ್ಟೆಯನ್ನ ತಂದುಗೊಂದಲ್ಲಿ ಇಡೋದ್ರಿಂದ ನಾವು ಅನುಸರಿಸ್ಕೋಬೇಕು. ಕೀಟ ಬಾಧಿತ ಗಿಡಗಳನ್ನ ಗುರುತಿಸುವುದು ಬಹಳ ಮುಖ್ಯ. ಅದು ಹಾರಾಟದ ಕಾಲದ ಮುಂಚಿತವಾಗಿ ನಾವು ಆ ಕ್ರಮವನ್ನ ಮಾಡ್ಬಿಡ್ಬೇಕು. ನಮಗೆ ಏನಾದ್ರೂ ಡೌಟ್ ಇದೆ ಕೀಟ ಬಾಧಿತ ಗಿಡಗಳು ಅಲ್ಲಲ್ಲಿ ಇದೆ ಅಂತ ಆದ್ರೆ ಅಂತದಕ್ಕೆ ನಾನೋವನ್ ಪಟ್ಟಿಯಿಂದ ಕೀಟ ಬಾಧಿತ ಗಿಡಗಳನ್ನ ಉಳಿಸ್ಕೋಬಹುದು. ಮತ್ತೆ ಆರೋಗ್ಯವಂತ ಗಿಡಗಳಿಗೆ ತೆಂಗಿನ ನಾರಿನ ಕೈಗವಸದಿಂದ ಕಾಂಡ ಮತ್ತು ದಪ್ಪರೆಂಬೆಗಳನ್ನ ಉಜ್ಜೋದು ಅಥವಾ ಗೊಟ್ಟೆ ನಯಗೊಳಿಸುವುದು, ಮತ್ತೆ ಶೇಕಡ 10 ಸುಣ್ಣವನ್ನ ಸುಣ್ಣದ ದ್ರಾವಣದ ಲೇಪನವನ್ನ ಹಚ್ಚುವುದು ಪ್ರಧಾನ ಮುಖ್ಯ ಕಾಂಡ ಮತ್ತು ದಪ್ಪರೆಂಬೆಗಳಿಗೆ. ಅದು ಏಪ್ರಿಲ್ ಮತ್ತು ಅಕ್ಟೋಬರ್ ಎರಡನೇ ವಾರದೊಳಗಾಗಿ ಮಾಡಿರ್ಬೇಕು. ಈ ಇಷ್ಟು ಮತ್ತೆ ನೆರಳನ್ನ ಒಂದು ಎರಡು ಹಂತದ ನೆರಳನ್ನ ಕಾಪಾಡುವುದು, ಗಿಡಕಸಿ ಏನಿದೆ ಗಿಡಕ್ಕೆ ಗಮನ ಕೊಡೋದು. ಇದಿಷ್ಟು ನಾವು ಸಮಯೋಚಿತವಾಗಿ, ಕೆಲವೊಮ್ಮೆ ನಮಗೆ ಸುಮಾರು ಸಮಯದಲ್ಲಿ ನುರಿತ ಕೆಲಸಗಾರರಿರಲ್ಲ, ಮತ್ತೆ ಮಾಡೋಣ ಆಮೇಲೆ ಮಾಡೋಣ ಅಂತ ಆಗುತ್ತೆ. ಅದೊಂದು ಸ್ವಲ್ಪ ಸಮಯಕ್ಕೆ ಸರಿಯಾಗಿ ನಾವು ಈ ಕೆಲಸಗಳನ್ನ ಹಮ್ಮಿಕೊಂಡ್ರೆ ಈ ಬಿಳಿ ಕಾಂಡ ಕೊರಕ ಕೀಟದ ಆರ್ಥಿಕ ಪ್ರಾಮುಖ್ಯತೆಯಿಂದಾಗಿ ಇದನ್ನ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಅಂದ್ರೆ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇದ್ರೂ ಕೂಡ ಈ ಬಿಳಿ ಕಾಂಡ ಕೊರಕ ಕೀಟದ ಹಾವಳಿಗೆ ತುತ್ತಾದಂತ ಗಿಡಗಳು ಬಾಡದಂತೆ ಕಾಣ್ತವೆ, ಅದೊಂದು ಮುಖ್ಯವಾದ ಅಂಶ. ಹೌದು ಸರ್. ಆತ್ಮೀಯ ರೈತ ಬಾಂಧವರೇ, ತಮಗೆ ಬಿಳಿ ಕಾಂಡ ಕೊರಕ ಕೀಟ ಕಾಫಿ ಬೆಳೆಯನ್ನ ಏನ್ ಬಾಧಿಸುತ್ತೆ ಅದರ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಉಮಾ MS ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7349373183. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7349373183. ತುಂಬ ಸಂತೋಷ ಡಾಕ್ಟರ್ ಉಮಾ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯನ್ನು ಬಾಧಿಸುವಂಥ ಬಿಳಿ ಕಾಂಡಕೊರಕ ಕೀಟದ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿ ಕಾಂಡ ಕೊರಕ ಕೀಟದ ನಿಯಂತ್ರಣ ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೃಷಿ ಕೀಟ ವಿಜ್ಞಾನ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಉಮಾ MS ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಕೇಳುಗರೆ, ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,800 ರೂಪಾಯಿಂದ 16,000 ರೂಪಾಯಿಗಳು, ಅರೇಬಿಕಾ ಚರಿ 10,100 ರೂಪಾಯಿಂದ 10,400 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 17,100 ರೂಪಾಯಿಂದ 17,700 ರೂಪಾಯಿಗಳು ಹಾಗೂ ರೋಬೆಸ್ಟಾ ಚರಿ 10,300 ರೂಪಾಯಿಂದ 10,700 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ಸೇವಾ ಮಾಹಿತಿ: ಚೇರಂಬಾಣೆ, ಕೊಳಗದಾಳ ಗ್ರಾಮತ್ ವಾಸಂಜ, ಬಡ್ಡಿರ ಪೌತಿ ಉತ್ತಯ್ಯ ಐಂಡಪಣ್ಣು ಸರಸು ಚೊಂದವ 64ನೇ ಬಯತ್ಲು ಇಂದು ಮರಣಪಟ್ಟಿತು. ಬಡ್ಡಿರ ಸರಸು ಚೊಂದವ ಐಂಡ ತಾಮನೆ ಕರಿ ನೆರವಂಡ ಆಖಿರಿ ಕಾರ್ಯ ನಾಳೆ ಮಜ್ಜನ ಕೊಳಗದಾಳು ಗ್ರಾಮತ್ರ ಸ್ವಂತ ಮನೆಯಲ್ಲ ನಡಪ. ಮೂರ್ನಾಡು ಕೋಡಂಬೂರು ಕರಳಾನ ಚೇನಂಡ ಸುಬ್ಬಯ್ಯ ಐಂಗಡ ಪೊಣ್ಣು ಗೌರು ಗೌರಮ್ಮ ಇಂದು ಮರಣಪಟ್ಟಿತು. ಅಂಬತಂಜಿ ಬಯತ್ರ ಗೌರು ಗೌರಮ್ಮ ಐಂಡ ತಾಮನೆ ಮುರುವಂಡ ಆಕೆರಿ ಕಾರ್ಯ ನಾಳೆ ಮಜ್ಜಣ ಐಂಡ ಸ್ವಂತ ಮನೆಯಲ್ಲ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದುತ್ತಿರುವು ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಕೊಡಗು ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಮಕ್ಕ ಸಾಧಾರಣ ಅಪೌಷ್ಟಿಕತೆಗೆ 264, ಹಂಗೆ ತೀವ್ರ ಅಪೌಷ್ಟಿಕತೆಗೆ 53 ಮಕ್ಕ ಒಳಗಾಗಿದ್ದ. ಮಕ್ಕಳ ಅಪೌಷ್ಟಿಕತೆ ದೂರ ಮಾಡಿಕೆ ಗುಣಮಟ್ಟದ ಆಹಾರ ನೀಡುವಂಗೆ ಆಕೂತ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಮಧುಸೂದನ್ನವು ಹೇಳಿದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಹಂಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಕೂಡುಕೂಟಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಲಿ ಮಕ್ಕಳ ವಿಭಾಗದ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಮಕ್ಕಳ ಹೊರರೋಗಿಗಳ ವಿಭಾಗದಲ್ಲಿ ನಡೆದ ಪೋಷಣ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವು ಮಾತನಾಡಿದವು. 5 ವರ್ಷದೊಳಗಿನ ಮಕ್ಕ ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿಯಾಗ್ತಿದ್ದು ಇದನ್ನು ತಡೆಯಕ್ಕೂ ಈಗಿನ ದಿನಗಳ ಜೀವನ ಶೈಲಿಯಲ್ಲಿ ಬದಲಾವಣೆ, ಗುಣಮಟ್ಟದ ಆಹಾರ ತಕೊಂಡಿರೋದ ಇದಕ್ಕೆ ಕಾರಣ ಅಂತ ಹೇಳಿದವು. ಈ ಸಂದರ್ಭ ಸಂಸ್ಥೆನ ನಿರ್ದೇಶಕ ಡಾ ವಿಶಾಲ್ ಕುಮಾರ್, ಡಾ ನರಸಿಂಹರೈ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಗೋಣಿಕೊಪ್ಪಲು ಕಾಫಿ ಮಂಡಳಿ ವತಿಯಿಂದ ನಿಟ್ಟೂರು ಗ್ರಾಮ ಪಂಚಾಯಿತಿ ಕೂಡುಕೂಟಲ್ಲಿ ಬೆಳೆಗಾರರಿಗೆ ಗ್ರಾಮ ಮಟ್ಟದ ಕಾಫಿ ಕಾರ್ಯಾಗಾರ ನಡೆದು ಪಂಚಾಯಿತಿನ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ಕಾಫಿ ಮಂಡಳಿನ ಉಪನಿರ್ದೇಶಕರಾದ ಡಾ ಶ್ರೀದೇವಿ ಮತ್ತು ಗೋಣಿಕೊಪ್ಪ ಕಾಫಿ ಮಂಡಳಿನ ಸಂಪರ್ಕಾಧಿಕಾರಿ ಮೊಕಾರಿ ಬಹು ಮಾತಾಡಿ ಬೆಳೆಗಾರರಿಗೆ ಜಾಸ್ತಿ ಮಳೆಯಿಂದಾಗಿ ಕಾಫಿ ಗಿಡಗಳಲ್ಲಿ ಕೊಳೆರೋಗ ನಿರ್ವಹಣೆ ಮತ್ತು ಕಾಫಿ ಉದುರಿ ಹೋದರ ಬಗ್ಗೆ ಹಂಗೆ ಮರುನಾಟಿ, ಗೋಡೌನ್, ಕಾಫಿ ಕಣ, ಹೊಸ ಕೆರೆ ಬಾವಿ, ಸ್ಪ್ರಿಂಕ್ಲರ್ ಉಪಕರಣ, ಮೋಟಾರ್, ಮಿನಿ ಟ್ರ್ಯಾಕ್ಟರ್ ಮುಂತಾದವುಗಳಿಗೆ ಸಬ್ಸಿಡಿ ನೀಡುತ್ತಿರುವ ಬಗ್ಗೆ ಮಾಹಿತಿ ಕೊಟ್ಟವು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಬರಹಗಾರರು ಮತ್ತು ಕಲಾವಿದರೊಟ್ಟಿಗೆ ಸಂವಾದ ಕಾರ್ಯಕ್ರಮ ಇದೇ ತಾರೀಕು 29/5 ಬೆಳಿಗ್ಗೆ 10:30 ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಸಭಾಬಾಡೆ ಕೊಡಗು ಗೌಡ ಸಮಾಜ ಮಡಿಕೇರಿಯಲ್ಲಿ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಬ್ರೆಜಿಲ್, ವಿಯೆಟ್ನಾಂ ಸೇರಿದಂಗೆ ವಿಶ್ವದ ಕಾಫಿ ಕ್ಷೇತ್ರದ ಆಗುಹೋಗುಗಳನ್ನ ನೋಡ್ರೆ ಭಾರತೀಯ ಕಾಫಿಗೆ ಒಳ್ಳೆ ಭವಿಷ್ಯ ಉಟ್ಟು ಹಂಗೆ ಕಾಫಿನ ಆಂತರಿಕ ಬಳಕೆ 8% ಜಾಸ್ತಿಯಾಗಿರದು ಸನ ಕಾಫಿ ರಂಗಕ್ಕೆ ಆಶಾದಾಯಕ ಆತ ಕೊಡಗು ಪ್ಲಾಂಟರ್ಸ್ ಅಸೋಸಿಯೇಷನ್ನ ನಿರ್ದೇಶಕರಾದ ತೇಲಪಂಡ ಪೂವಯ್ಯ ಅವು ಹೇಳಿದವು. ಮಡಿಕೇರಿಯಲ್ಲಿ ನಡೆದ ಕೊಡಗು ಮಹಿಳಾ ಕಾಫಿ ಜಾಗೃತಿ ಸಂಘದ ಮಹಾಸಭೆಯಲ್ಲಿ ಭಾಗವಹಿಸಿ ಅವು ಮಾತಾಡಿದವು. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಹಂಗೆ ಸ್ವಚ್ಛತಾ ಹಿ ಸೇವಾ ಅಂಗವಾಗಿ ಸ್ವಭಾವ ಸ್ವಚ್ಛತೆ, ಸಂಸ್ಕಾರ ಸ್ವಚ್ಛತೆ, ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಆಯೋಜಿಸಲಾಯಿತು. ಕೊಡಗು ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ದುಬಾರೆ ರಿವರ್ ರಾಫ್ಟಿಂಗ್ ಅಸೋಸಿಯೇಷನ್ ಹಂಗೆ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಂಗೆ ಪ್ರವಾಸೋದ್ಯಮ ಪಾಲುದಾರರ ಕೂಡುಕೂಟಲ್ಲಿ ದುಬಾರೆ ಪ್ರವಾಸಿ ತಾಣದಲ್ಲಿ ಇದೇ 26 ಬೆಳಿಗ್ಗೆ 8 ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಡೆದಿದೆ. ಹಂಗೆ 27 ಬೆಳಿಗ್ಗೆ 8 ಗದ್ದುಗೆಯಿಂದ ರಾಜಸಿಟ್ಟಿಗೆ ಮುಟ್ಟ ಸ್ವಚ್ಛತಾ ಕಾರ್ಯಕ್ರಮ ನಡೆದಿದೆ ಅಂತ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. ಭಾಗಮಂಡಲ ಹೋಬಳಿ ಕರಿಕೆ ಗ್ರಾಮ ಪ್ರಾಥಮಿಕ ಕೃಷಿ ಪತ್ತನ ಸಹಕಾರ ಸಂಘದ ಸಭಾಬಾಡೆಯಲ್ಲಿ ಇದೇ 26 ಬೆಳಿಗ್ಗೆ 11 ಪಿಂಚಣಿ ದಿನ ಕಾರ್ಯಕ್ರಮ ನಡೆದಿದೆ. ಸಾಮಾಜಿಕ ಭದ್ರತಾ ಯೋಜನೆಯಡಿ ಬೇರೆ ಬೇರೆ ಮಾಸಾಸನಗಳ ಫಲಾನುಭವಿಗ ಕುಂದುಕೊರತೆಗಳನ್ನ ನೋಂದಾಯಿಸಿ ಕಣಕ್ಕಿತ್ತ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಅವರು ತಿಳಿಸಿದರು. ಕಾಲೇಜು ಶಿಕ್ಷಣ ಇಲಾಖೆ ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಂತರಿಕ ಗುಣಮಟ್ಟ ಭರವಸಾ ಕೋಶ ಎನ್ಎಸ್ಎಸ್ ರೋವರ್ಸ್ ಮತ್ತು ರೇಂಜರ್ಸ್ ಘಟಕ ಹಂಗೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಇವರ ಕೂಡುಕೂಟಲಿ ವಿಪತ್ತು ನಿರ್ವಹಣಾ ತರಬೇತಿ ಕಾರ್ಯಾಗಾರ ಇದೇ 27 ಬೆಳಿಗ್ಗೆ 10:30 ಕಾಲೇಜಿನ ಸಭಾಬಾಡೆಯಲ್ಲಿ ನಡೆದಿದೆ. ಮಡಿಕೇರಿ ದಸರಾ 3-12 ಮುಟ್ಟ ನಡೆಯಕ್ಕಿದ್ದು ಪ್ರಾಯೋಜಕರನ್ನ ಆಹ್ವಾನಿಸಲು ಪ್ರಾಯೋಜಕರು ಮಡಿಕೇರಿ ದಸರಾ ಉತ್ಸವದಲ್ಲಿ ಪಾಲ್ಗೊಳ್ಳುವ ಕಲಾವಿದರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನೇರ ಆಗಿ ಪ್ರಾಯೋಜಕತ್ವ ನೀಡಕ್ಕ ಈ ಕಾರ್ಯಕ್ರಮ ಪ್ರಾಯೋಜಿಸುವ ಮೂಲಕ ವ್ಯಾಪಾರನ ಹೊರ ಜಗತ್ತಿಗೆ ಪರಿಚಯಿಸಿ ಮಾನ್ಯತೆ ಪಡ್ಕೊಂಡು ವ್ಯಾಪಾರೋದ್ಯಮ ವಿಸ್ತರಿಸಿ ಲಾಭ ಗಳಿಸೋದ್ರೊಟ್ಟಿಗೆ ಪರಂಪರೆ ಮತ್ತು ವೈವಿಧ್ಯತೆಯ ಉತ್ತೇಜಿಸುವ ಸಮುದಾಯದ ಭಾಗ ಆಕೆ ಇದೊಂದು ಒಳ್ಳೆ ಅವಕಾಶ. ಈ ಸಂಬಂಧ ಜಾಸ್ತಿ ಮಾಹಿತಿ ಬೇಕರೆ ಸಹಾಯಕ ಆಯುಕ್ತರು ಮಡಿಕೇರಿ ಉಪವಿಭಾಗ ಕಚೇರಿನ ಸಂಪರ್ಕಿಸಕೃತ ದಸರಾ ಸಮಿತಿನ ಅಧ್ಯಕ್ಷರು ಹಂಗೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ.

ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಕೂಡದನಕ್ಕೆ ಪೊಮ್ಮಕ್ಕ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆರ ಕೂಡು ಕೂಟತ್, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದ ಅಡಿಲ್ ಸಂಸ್ಥೆರ ಮಕ್ಕಳ ಪೊರೋರೋಗ್ಯದ ವಿಭಾಗತ್ತು ಇಂದು ನಡೆದ ಪೋಷಣ್ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮದ ಕೂಡಿಯಾಡಿದ ತಕ್ಕ ಪರಂದ ಅವು ಕಾಲೋದಿ ಅದಿಯಾಯಂಡುಳ್ಳ ಅಪೌಷ್ಟಿಕತೆ ಕಂಜನುಳ್ಳ ಅಂಜಿಬಯತರ ಒಳದುಳ್ಳ ಮಕ್ಕಳ ಕಣಕನ ಪುಡ್ತಕ್ಕು ಕೊಂಡ ಒಪ್ಪಕ್ಕ ಮೂಂದು ತಿಂಗಕೊಮ್ಮ ಮಕ್ಕಳ ಆರೋಗ್ಯ ತಪಾಸಣೆ ಮಾಡಿಚಿಡುವಾಂಡ ಕೂಟಕ್ಕ ಮನೆಯಲ್ಲಿ ಮಕ್ಕಕ್ಕ ಗುಣಮಟ್ಟತ್ನ ಕಾತಂಡು ಸಮತೋಲನಂತರ ಉಣು ತಿನ್ನ ಕೊಡ್ಕೊಂಡು ಅರಿಚಿಟ್ಟತ್ತು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆರ ನಿರ್ದೇಶಕಗಳನ್ನು ಡಾಕ್ಟರ್ ವಿಶಾಲ್ ಕೂಡನಿಗೆ ಮುಖ್ಯಪಟ್ಟವು ಕಾರ್ಯಕ್ರಮದ ಹಾಜರಿಂಜಿತ್ ಮಕ್ಕಳಲ್ಲಿ ಕಾಂಬಚಿಟ್ಟವು ಅಪೌಷ್ಟಿಕತನ ತರ್ಪಕ್ಕೆ ಅಡ್ತೊಂಡಿ ಅವಶ್ಯ ಕ್ರಮತರ ಮೀದ ಮಾಹಿತಿ ಮಾಡಿಕೊಡ್ತದೆ. ವಿಶ್ವ ಪ್ರವಾಸೋದ್ಯಮ ನಾಳು ಕೂಡದನಕ್ಕೆ ಸ್ವಚ್ಛತಾ ಹಿ ಸೇವಾ ಅಭಿಯಾನತ್ರ ಅಡಿಲ್ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಅನ್ನುವ ಕಾರ್ಯಕ್ರಮತನ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ದುಬಾರೆ ರಿವರ್ ರಾಫ್ಟಿಂಗ್ ಅಸೋಸಿಯೇಷನ್ ಪಿಂಜ, ನಂಜರಾಯಪಟ್ಟಣ ಗ್ರಾಮ ಪಂಚಾಯತಿರ ಕೂಡು ಕೂಟತ್ ಇದೇ 26 8 ಗಂಟೆಗೂ ದುಬಾರೆಯಲ್ಲಿ ಏರ್ಪಾಡು ಮಾಡಿತು. ಅದೇ ಪೋಲೆ ಮಡಿಕೇರಿ ನಗರಸಭೆ, ತೋಟಗಾರಿಕೆ ಇಲಾಖೆ, ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಕೂಡನಕ್ಕೆ ಬೋರೆ ಬೋರೆ ಸಂಘ ಸಂಸ್ಥೆರ ಕೂಡು ಕೂಟತ್ ಇದೇ 27 ಗಂಟೆಗೂ ಮಡಿಕೇರಿ ಗದ್ದುಗೆಂಜ ರಾಜಸಿಟಿಗತನೆ ಮನರ ಕಾರ್ಯ ನಡೆಸುವ ಜಿಲ್ಲೆಯ ಎಲ್ಲಾ ಇಲಾಖೆಯ ಅಧಿಕಾರಿಯ ಪಿಂಜ ಸಿಬ್ಬಂದಿಯ ಸಂಘ ಸಂಸ್ಥೆಕಾರ ಪಿಂಜ ಸಾರ್ವಜನಿಕ ಈ ಕಾರ್ಯಕ್ರಮದ ಕೂಡಿಯಾಡಿತು. ಅಭಿಯಾನತ್ನ ಯಶಪಡುತ್ತುವನಿಕೆ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕಗಳನ್ನು ಅನಿತಾ ಭಾಸ್ಕರ್ ಕೇಟಂಡಿತು. ಕಾಲೇಜು ಶಿಕ್ಷಣ ಇಲಾಖೆ ವಿರಾಜಪೇಟೆ